2.4 ಕ್ವಿಂಟಲ್ ಒಣ ಕೊಕ್ಕೋ ಬೀಜವನ್ನು ಪಡೆಯಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ವಾಣಿ. ಇದೀಗ ಮುದ್ದು ಮೋಹನ್ ಅವರು ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳೋಣ. ಕನಕದಾಸರ ರಚನೆ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ನಿನ್ನದು ಜೀವನ ನಿನ್ನದು ಸ್ವಾಮಿ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ಶಾಸ್ತ್ರಗಳ ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ, ಕಿವಿಯಿಂದ ಕೇಳುವ ಕಥೆ ನಿನ್ನದು ಸ್ವಾಮಿ, ಕಿವಿಯಿಂದ ಕೇಳುವ ಕಥೆ ನಿನ್ನದು ಸ್ವಾಮಿ. ನವಮೋಹನಾಂಗಿಯರ ರೂಪವ ಕಣ್ಣಿಂದ, ನವಮೋಹನಾಂಗಿಯರ ರೂಪವ ಕಣ್ಣಿಂದ, ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ, ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು ಸ್ವಾಮಿ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ, ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ, ಬಿಡದೆಲೆ ಪಿಸಿಕೊಂಬುದು ನಿನ್ನದು ಸ್ವಾಮಿ, ಬಿಡದೆಲೆ ಪಿಸಿಕೊಂಬುದು ನಿನ್ನದು ಸ್ವಾಮಿ. ಷಡುರಸದಲ್ಲಕ್ಕೆ ನಲಿದಾಡುವ ಜಿವೆ, ಷಡುರಸದಲ್ಲಕ್ಕೆ ನಲಿದಾಡುವ ಜಿವೆ, ಕಡು ರುಚಿಗೊಂಬುವ ಸವಿ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು ಸ್ವಾಮಿ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ಮಾ ಮಾಯಾಪಾಶದ ಬಲೆಯೊಳಗೆ ಸಿಲುಕಿರುವಂತ ಮಾಯಾಪಾಶದ ಬಲೆಯೊಳಗೆ ಸಿಲುಕಿರುವಂತ ಕಾಯ ಪಂಚೇಂದ್ರಿಯ ಗತಿ ನಿನ್ನದು ಸ್ವಾಮಿ, ಕಾಯ ಪಂಚೇಂದ್ರಿಯ ಗತಿ ನಿನ್ನದು ಸ್ವಾಮಿ. ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವರಾಯ, ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವರಾಯ. ನೀನಲ್ಲದೆ ನೀನಲ್ಲದೆ ನರರು ಸ್ವತಂತ್ರರೇ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ಅನುದಿನದಲ್ಲಿ ಬಾಹ ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ. ತನು ನಿನ್ನದು ಕೃಷ್ಣ ತನು ನಿನ್ನದು, ರಂಗ ತನು ನಿನ್ನದು ಸ್ವಾಮಿ, ತನು ನಿನ್ನದು ಜೀವನ ನಿನ್ನದು. ಇದೀಗ ವಿಜಯದಾಸರ ರಚನೆ ಹರಿವಿಠಲ ಪಾಂಡುರಂಗ. ಪರಿಪಾಲಯ ಕಂಸ ಪರಿಪಾಲಯ ಕಂಸಾರೆ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಪರಿಪಾಲಯ ಕಂಸಾರೇ. ಹರಿ ವಿಠಲ ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಪರಿಪಾಲಯ ಕಂಸಾರೇ. ಹರಿ ವಿಠಲ ಕರಕಮಲದ್ವಯ ಕಟಿಯ ಮೇಲೆ ಇಟ್ಟ, ಕರಕಮಲದ್ವಯ ಕಟಿಯ ಮೇಲೆ ಇಟ್ಟ, ಪರಮ ಪುರುಷ ಶೌರೇ ಮುರಾರೇ, ಪರಮ ಪುರುಷ ಶೌರೇ ಮುರಾರಿ. ಹರಿ ವಿಠಲ ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಪರಿಪಾಲಯ ಕಂಸಾರಿ. ಹರಿ ವಿಠಲ ಜಭವಾದಿ ಸುರಸನ್ನುತ ಪಾದ, ಜಲಜ ಭವಾದಿ ಸುರಸನ್ನುತ ಪಾದ, ಜಲಜನಾಭನಾದ ಜಲಜನಾಭನಾದ, ಕಲುಷ ದೂರ ಕರುಣಾಕರ ರಂಗ, ಕಲುಷ ದೂರ ಕರುಣಾಕರ ರಂಗ, ಸುಲಲಿತ ಮಹಿಮ ಹರೇ ಮುರಾರಿ. ಹರಿ ವಿಠಲ ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಪರಿಪಾಲಯ ಕಂಸಾರೇ. ಹರಿ ವಿಠಲ ಪಾಂಡುರಂಗ ವರ ದಾತ ಮುಕುಂದ ಕುಂಡಲೀಕವರ ದಾತ ಮುಕುಂದ ಕುಂಡಲಿ